ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 531ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ತಾವೆಲ್ಲ ಈ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಕುತೂಹಲಿಗಳಾಗಿದ್ದೀರಿ ಅಂಥೇಳಿ ನಮಗೆ ಗೊತ್ತದ. ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣವನ್ನು ನಾವು ನಿರೀಕ್ಷೆ ಮಾಡಿದ್ವಿ, ನಮ್ಮ ಹವಾಮಾನ ತಜ್ಞರು ಏನು ಹೇಳಿದರು, ಹೆಚ್ಚು ಕಡಿಮೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಅದೇ ವಾತಾವರಣ ಇತ್ತು ಅಂಥೇಳಿ ಹೇಳ್ಬೋದು. ಅನೇಕರು ತಾವು ನಮಗೆ ಸ್ಪಂದನೆ ಮಾಡಿ ತಮ್ಮ ವಿಚಾರಗಳನ್ನು ಕೂಡ ತಿಳಿಸಿದ್ದೀರಿ, ಮತ್ತು ತಮ್ಮಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೂಡ, ವರದಿಯನ್ನು ಕೂಡ ತಾವು ನಮಗೆ ನೀಡಿದ್ದೀರಿ. ಅನೇಕರಿಗೆ ಈ ಮಳೆ ಬೇಡಾಗಿತ್ತು, ಆದರೂ ಕೂಡ ಅನಿವಾರ್ಯವಾದಂಥ ಒಂದು ಪರಿಸ್ಥಿತಿ ಈಗಿನ ದಿವಸಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ವಾತಾವರಣದ ವೈಪರೀತ್ಯಗಳು ಬಹಳ ಆಗ್ತಾ ಇದ್ದಾವೆ. ಚಂಡಮಾರುತ ಬರ್ತದಂತಂದ ಕೂಡಲೇ ಬಹಳಷ್ಟು ಆತಂಕದೊಳಗೆ ತಾವೆಲ್ಲರೂ ಒಳಗಾಗ್ತಾ ಇದ್ದೀರಿ, ಅದು ನಿಜ ಕೂಡ ಹೌದು. ಮತ್ತೆ ಒಂದು ವಿಪರೀತವಾದಂತಹ ಸಮಯವನ್ನು ನಾವು ಅನುಭವಿಸಬೇಕಲ್ಲ ಅನ್ನುವಂತಹ ಮಾತು ತಮ್ಮ ಎದುರಿಗೆ ನಿಲ್ತದೆ. ಇಲ್ಲಿ ತನಕ ತಾವು ಏನು ಕೃಷಿ ಮಾಡಿದ್ದೀರಿ, ಸಾಕಷ್ಟು ಒಳ್ಳೆ ಬೆಳೆ ಇತ್ತು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ತೊಗರಿ ಬೆಳೆ ಇರಬಹುದು, ಅಥವಾ ಹಿಂಗಾರಿ ಬೆಳೆಗಳಿರಬಹುದು, ಭತ್ತ ಇರಬಹುದು, ದ್ರಾಕ್ಷಿ ಬೆಳೆ ಇರಬಹುದು, ಹಿಂಗೇನು ಸಾಕಷ್ಟು ಬೆಳೆಗಳನ್ನ ನಾವು ನೋಡ್ತಾ ಇದ್ದೀವಿ ಈಗಿನ ದಿನಗಳಲ್ಲಿ. ಈ ಎಲ್ಲ ಬೆಳೆಗಳಿಗೆ ಬಹುಶಃ ಈ ಮಳೆಯಿಂದಾಗಿ ಬಹಳಷ್ಟು ತೊಂದರೆಯಾಗಿದೆ, ಸಾಕಷ್ಟು ಲುಕ್ಸಾನ್ ಆಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ವೇಳೆ ನಾವು ಮಾಡಿದಂತಹ ಪ್ರಯತ್ನ ಹಿಂಗ ಲುಕ್ಸಾನ್ ಆಯಿತು ಅಂತಂದ್ರೆ ನಮ್ಮದಲ್ಲದ ಕಾರಣಗಳಿಂದ, ಅದಕ್ಕಾಗಿ ನಮಗೆ ಬಹಳಷ್ಟು ದುಃಖ ಆಗ್ತದೆ. ಆ ಲುಕ್ಸಾನನ್ನು ತಡೆದುಕೊಳ್ಳುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅನ್ನುವಂಥ ಒಂದು ಭಾವನೆ ಕೆಲವೊಮ್ಮೆ ಬರ್ತದೆ. ಆದರೂ ಕೂಡ ನಮ್ಮ ರೈತರನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಸಾಕಷ್ಟು ಧೈರ್ಯ ಹೊಂದಿಸಿಕೊಂಡು ಮತ್ತೆ ಮುಂದಿನ ಚಟುವಟಿಕೆಗಳಿಗೆ ತಾವು ತಯಾರಾಗ್ತೀರಿ, ಅದು ಈ ಸಮಯದ ಅನಿವಾರ್ಯತೆ ಕೂಡ ಹೌದು. ಪ್ರಕೃತಿಯ ಜೊತೆಗೆ ನಾವು ಹೆಜ್ಜೆ ಹಾಕಬೇಕಾಗ್ತದೆ. ಯಾವ ರೀತಿಯಾದಂಥ ಸವಾಲುಗಳನ್ನು ನಮಗೆ ಪ್ರಕೃತಿ ನೀಡುತ್ತದೆ, ಅದಕ್ಕೆ ಉತ್ತರಗಳನ್ನು ನಾವು ಆಗಾಗ ಸಿದ್ಧ ಮಾಡಿ ಇಟ್ಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಈ ಹವಾಮುನ್ಸೂಚನೆ ತಮಗೆ ಸಹಾಯ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮಗದ. ಆದರೂ ಕೂಡ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾವು ಕೈಚೆಲ್ಲಿ ಕೂಡುವಂತಹ ಪ್ರಸಂಗಗಳು ಕೂಡ ನಿರ್ಮಾಣ ಆಗ್ತಾ ಇದ್ದಾವೆ. ಆದ್ಮೇಲೆ ಈ ಬಗ್ಗೆ ನಾವು ಬಹಳಷ್ಟು ಚಿಂತನೆ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ರೈತರು, ನಮ್ಮ ಕೃಷಿ ವಲಯ ಇವತ್ತಿನ ದಿವಸ ಈ ವಾತಾವರಣದ ಹೊಡೆತಕ್ಕೆ ಸಿಲುಕಿ ನಲಿಗೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಎಚ್ಚರ ವಹಿಸಿ ತಯಾರಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಮ್ಮಲ್ಲಿ ಏನು ನಾವು ಬೆಳೆ ಒಂದು ಪ್ಯಾಟರ್ನ್ ನಾವು ಕಾಯ್ಕೊಂಡು ಬಂದಿದ್ದೀವಿ, ಅಂಥ ಬೆಳೆ ಪ್ಯಾಟರ್ನ್ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪರಿಣಾಮ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ತಜ್ಞರು ಹೇಳ್ತಾ ಇದ್ದಾರೆ. ನಮ್ಮ ಮಾನ್ಸೂನ್ ಮಾರುತಗಳಲ್ಲಿ ವ್ಯತ್ಯಾಸಗಳಾಗಬಹುದು, ಪ್ರಮಾಣದಲ್ಲಿ ವ್ಯತ್ಯಾಸ ಆಗಬಹುದು, ಈಗಾಗಲೇ ಸಾಕಷ್ಟು ಮಳೆಯ ಪ್ರಮಾಣದೊಳಗೆ ವ್ಯತ್ಯಾಸ ಆಗಿದೆ, ಅದನ್ನು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶೇಷವಾಗಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರು ಮತ್ತು ಕೃಷಿ ಹವಾಮಾನ ತಜ್ಞರು ಆಗಿರುವಂಥ ಡಾಕ್ಟರ್ ರಾಜೇಗೌಡ ಅವರನ್ನ ನಾವು ಮೇಘ ಸಂದೇಶಕ್ಕಾಗಿ ಮಾತಾಡಿಸಿದ್ವಿ. ಬಹಳ ವಿಸ್ತೃತವಾದಂತಹ ಒಂದು ಮಾಹಿತಿಯನ್ನ ಅವರು ನಮಗೆ ನೀಡಿದ್ದಾರೆ. ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ನಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದದನ್ನ ತಾವು ನೆನಪು ಇಟ್ಟಿರಬಹುದು. ಅಂತಹ ರಾಜೇಗೌಡರಿಂದ ಇವತ್ತು ನಾವು ಅನೇಕ ಹೊಸ ವಿಚಾರಗಳನ್ನು ತಿಳಿಬಹುದಾಗಿದೆ. ವಿಶೇಷವಾಗಿ ವಾತಾವರಣದ ಬದಲಾವಣೆ ಯಾಕಾಗ್ತಾ ಇದೆ, ಹೆಂಗಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನು ನಮಗೆ ಕಾದದ ಅನ್ನೋದನ್ನು ಅವರಿಂದ ನಾವು ಕೇಳೋಣ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಮ್ಮ ಕೃಷಿಯನ್ನು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ, ನಮ್ಮ ಬೆಳೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ, ನಮ್ಮ ವಾತಾವರಣವನ್ನು ಯಾವ ರೀತಿ ನಾವೇ ತಯಾರು ಮಾಡಿಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಅನುಭವದ ಮೂಲಕ, ಅಧ್ಯಯನದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ರಾಜೇಗೌಡ ಅವರು ಏನು ಹೇಳ್ತಾರೆ ಅನ್ನೋದನ್ನು ತಾವು ಲಕ್ಷ್ಯವಿಟ್ಟು ಕೇಳ್ರಿ. ಸ್ನೇಹಿತರೆ, ಬಹುಶಃ ನಮ್ಮ ಭಾರತದ ಕೃಷಿ, ಅದರಲ್ಲೂ ನಮ್ಮ ರಾಜ್ಯದ ಕೃಷಿ, ಗುಜರಾತ್ ರಾಜಸ್ಥಾನವನ್ನು ಬಿಟ್ಟರೆ ನಮ್ಮ ರಾಜ್ಯ ಒಣಭೂಮಿಯನ್ನು ಹೊಂದಿರತಕ್ಕಂತ ಎರಡನೇ ರಾಜ್ಯ ನಮ್ಮ ದೇಶದಲ್ಲಿ. ಸ್ನೇಹಿತರೆ, ನಾವು ಸುಮಾರು ಹಿಂದಿನ ಪೂರ್ವಿಕರ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ವ್ಯವಸಾಯ ಅಂದಿನ ದಿನಗಳಿಗೂ ಹೊಲಿದಾಗ ಇವತ್ತಿನ ವ್ಯವಸಾಯ ನಿಜವಾಗಲೂ ವಿರುದ್ಧ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಗೆ ವಾತಾವರಣದ ಬದಲಾವಣೆಗಳು ಅಥವಾ ಈ ಒಂದು ಹವಾಮಾನದ ವೈಪರೀತ್ಯಗಳು, ಇವು ಜಾಗತಿಕ ಮಟ್ಟದಲ್ಲಿ ಎಲ್ಲಾ ದೇಶಗಳಲ್ಲೂ ಕೂಡ ತನ್ನದೇ ಆದ ಒಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡೋ ದೃಷ್ಟಿಯಿಂದ ಕೃಷಿಯ ಮೇಲೆ ಈ ಹವಾಮಾನ ವೈಪರೀತ್ಯ ಯಾವ ರೀತಿಯ ಪರಿಣಾಮ ಬೀರ್ತಾ ಇದೆ, ಆಗ್ತಕ್ಕಂತ ತೊಂದರೆಗಳನ್ನ ಹೇಗೆ ನಿವಾರಿಸ್ಕೋಬೇಕಾಗತ್ತೆ, ಸೊ ಆ ದಿಕ್ಕಿನಲ್ಲಿ ನಾವು ಇವತ್ತು ಹೆಚ್ಚು ಚರ್ಚೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಊಟದ ಅಂದಿನಿಂದ ಕೂಡ ಈ ಹವಾಮಾನದ ವೈಪರೀತ್ಯಗಳು ಆಗ್ತಾನೆ ಇದೆ, ಅಂದ್ರೆ ಬದಲಾವಣೆ ಆಗ್ತಾ ಇದೆ. ನಾವು ವಾತಾವರಣದಲ್ಲಿ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆ ಆಗ್ತಾ ಇರೋದ್ರ ಪರಿಣಾಮವಾಗಿ ಹವಾಮಾನದ ಬದಲಾವಣೆ ಹೆಚ್ಚಾಗ್ತಾ ಇದೆ. ಇದು ಈ ಹವಾಮಾನದ ಬದಲಾವಣೆಗೆ ಯಾರ್ಯಾವ ಕಾರಣಗಳನ್ನ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ಜೀವನದ ಶೈಲಿ, ನಾವು ನಾಗರಿಕತೆ ಅನ್ನೋ ಒಂದು ಹೆಸರಿನಲ್ಲಿ ಆಧುನಿಕತೆಯ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡು ನಡೆಸ್ತಾ ಇದೀವಲ್ಲ, ಅದರ ಪರಿಣಾಮವಾಗಿಯೇ ಈ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರಿಕೆ, ಅದರ ಪರಿಣಾಮವಾಗಿ ವಾತಾವರಣದಲ್ಲಿ ಹವಾಮಾನದ ಬದಲಾವಣೆ ಆಗ್ತಾ ಬಂದಿದೆ. ಇದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ತೊಂದರೆಯನ್ನು ಈಡುಮಾಡ್ತಾ ಇದೆ. ಯಾಕಂದ್ರೆ ಒಂದು ನಮ್ಮ ಕೃಷಿ ಕ್ಷೇತ್ರದಲ್ಲೂ ಕೂಡ, ಯಾಕೆ ನಮಗೆ ಬೇರೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹವಾಮಾನದ ವೈಪರೀತ್ಯದಿಂದ ಆಗ್ತಕ್ಕಂಥ ತೊಂದರೆಗಳಾದ್ರೂ ಕೂಡ ಅದು ಕಂಡು ಬರೋದಿಲ್ಲ. ಯಾವಾಗ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಆಹಾರ ಭದ್ರತೆಗೆ ತೊಂದರೆ ಆಗುತ್ತೋ ಆ ಸಮಯದಲ್ಲಿ ಆಹಾರ ಉಂಟಾಗುತ್ತೆ, ಆಹಾರಕ್ಕೆ ತೊಂದರೆ ಯಾವಾಗ ಆಗುತ್ತೋ ಆವಾಗ ದೇಶದ ಮಟ್ಟದಲ್ಲಿ ಆಗ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗ್ಬೋದು, ಅಥವಾ ಜಾಗತಿಕ ಮಟ್ಟದಲ್ಲಿ ಆಗ್ಬೋದು, ಆಹಾರಕ್ಕೆ ಆಹಾಕಾರ ಉಂಟಾಗುತ್ತೆ. ಅಂತಹ ಸಂದರ್ಭ ಬರುವ ಪರಿಸ್ಥಿತಿ ಸ್ವಲ್ಪ ದಿನಗಳಲ್ಲೇ ಇದೆ. ಸೊ ಹಾಗಾಗಿ ಹವಾಮಾನದ ಬದಲಾವಣೆ, ಅದರ ಹವಾಮಾನದ ವೈಪರೀತ್ಯದ ದುಷ್ಪರಿಣಾಮ ಹೆಚ್ಚು ಕೃಷಿಯಲ್ಲಿ ಬರುವಂತಹ ಮುನ್ಸೂಚನೆಗಳು ಕಂಡು ಬರ್ತಾ ಇದೆ. ಇದನ್ನ ನಾವು ಅರ್ಥ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಬರ್ತಕ್ಕಂತಹ ಕೃಷಿ ಚಟುವಟಿಕೆಗಳಾಗ್ಲಿ, ನಾವು ಬೆಳೆಯುವಂತಹ ಬೆಳೆಯ ಪದ್ಧತಿಗಳಾಗ್ಲಿ, ನಾವು ಬೆಳೆಯುವ ಬೆಳೆಗಳಾಗ್ಲಿ, ಅಥವಾ ಬಿತ್ತನೆಯ ದಿನಾಂಕಗಳಾಗ್ಲಿ, ಅಥವಾ ಬೆಳೆಯುವ ಅವಧಿಗಳಾಗ್ಲಿ, ಇವೆಲ್ಲವನ್ನೂ ಕೂಡ ನಾವು ಈ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ನಾವು ಅದನ್ನ ಸಮರ್ಪಕವಾಗಿ ಅದಕ್ಕೆ ಹೊಂದಿಕೊಳ್ಳುವಂತ ರೀತಿಯಲ್ಲಿ ನಾವು ಕೈಗೊಂಡಿದ್ದೆ ಆದರೆ ಕೃಷಿಗೆ ಆಗ್ತಕ್ಕಂತ ತೊಂದರೆಯನ್ನ ತಪ್ಪಿಸಬಹುದು. ಆ ತೊಂದರೆಯನ್ನ ತಪ್ಪಿದಂತಹ ಸಮಯದಲ್ಲಿ ನಮಗೆ ಕೃಷಿಯಿಂದ ಬರ್ತಕ್ಕಂತ ಉತ್ಪನ್ನಗಳನ್ನ ಹೆಚ್ಚು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆ ದಿಸೆಯಲ್ಲಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾಹಿತಿಗಳನ್ನ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾವು 1900 ಸುಮಾರು 2015 ನಾವು ನಮ್ಮ ರಾಜ್ಯದಲ್ಲಿ ಏನೇನು ಪರಿಣಾಮ ಆಗಿದೆ ಅಂತ ನೋಡಿದಾಗ ನಮ್ಮಲ್ಲಿ 3 ಸೀಸನ್ಗಳಿವೆ. ಒಂದು ಬೇಸಿಗೆ ಕಾಲ, ಆ ಬೇಸಿಗೆ ಆದ ನಂತರ ಮುಂಗಾರು ಬರುತ್ತೆ, ಅದು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ಕೊನೆ ಅಥವಾ ಅಕ್ಟೋಬರ್ 2 ತನಕ ಈ ಮುಂಗಾರು ಮಳೆ ಅಥವಾ ನೈಋತ್ಯ ಮಾಡುತ್ತೆ ಅಂತ ಹೇಳ್ತೀವಿ. ಅದಾದ ನಂತರ ಮುಂಗಾರು ಹಿಂತೆಗೆದ ನಂತರ ಹಿಂಗಾರು ಮಳೆ ಬರುತ್ತೆ, ಅದು ಅಕ್ಟೋಬರ್ 2 ಅಥವಾ 3 ವಾರದಿಂದ ಡಿಸೆಂಬರ್ ಕೊನೆ ತನಕ ಇರುತ್ತೆ. ನಂತರ ಚಳಿಗಾಲ ಇರುತ್ತೆ. ನಮ್ಮ ಚಳಿಗಾಲದಲ್ಲಿ ಮಳೆ ಅಂತದೇನು ಬರಲ್ಲ, ಅಲ್ಲಿ ವಾತಾವರಣದ ಉಷ್ಣತಾಂಶ ಏರುಪೇರಾಗುತ್ತೆ. ಈ 3 ಮಳೆಗಾಲದಲ್ಲಿ ಬೇಸಿಗೆ, ನೈಋತ್ಯ ಮಾರುತ ಅಥವಾ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ, ಈ 3 ಮಾರುತಗಳಲ್ಲಿ ಮಳೆಯ ಪ್ರಮಾಣ 100 ವರ್ಷಗಳ ಹಿಂದೆ ಏನಿತ್ತು ಅದಕ್ಕಿಂತ ಭಿನ್ನ ರೀತಿಯಲ್ಲಿ ಈ ಮಳೆಯ ಬದಲಾವಣೆ ಕಂಡು ಬರ್ತಾ ಇದೆ. ಒಂದು ಉದಾಹರಣೆ ಹೇಳೋದಾದ್ರೆ, ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ 1980 ತನಕ, ಅಂದ್ರೆ ಸುಮಾರು ಅದರ ಹಿಂದಿನ 60-70 ವರ್ಷಗಳ ಸರಾಸರಿ ಮಳೆಗಿಂತ 1980 ನಂತರ ಮಳೆಯ ಪ್ರಮಾಣದಲ್ಲಿ ಶೇಕಡ 3-4 ಪ್ರಮಾಣ ಮಳೆ ಹೆಚ್ಚಾಗಿರೋದು ಕಂಡು ಬಂದಿದೆ. ಅಂದ್ರೆ ವಾರ್ಷಿಕ ಮಳೆಯ ಪ್ರಮಾಣ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತೆ ಈ ವಾರ್ಷಿಕ ಮಳೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಟ್ಟಾರೆ ಜಾಸ್ತಿ ಆದರೂ ಕೂಡ ನಮಗೆ ಬೆಳೆಯನ್ನ ಬೆಳೆಯುವ ಅವಧಿ ಏನಿದೆಯಲ್ಲ, ನಮ್ಮ ಜೂನ್ ನಿಂದ ಅಕ್ಟೋಬರ್ 2 ತನಕ ಮುಂಗಾರು ಮಳೆ ಅಂತೇಳಿ, ಆ ಮುಂಗಾರು ಮಳೆಯಲ್ಲಿ ಏರುಪೇರಾಗಿದೆ. ನಮಗೆ ಸಾಮಾನ್ಯವಾಗಿ ಜೂನ್ 1 ನಮ್ಮ ಮುಂಗಾರು ನಮ್ಮ ರಾಜ್ಯದ ಕಡಲ ತೀರ ಪ್ರದೇಶವನ್ನ ಪ್ರವೇಶ ಮಾಡಿ ಒಳನಾಡನ್ನ ಸುಮಾರು 5, 6 or 10 ಜೂನ್ 20 ನಮ್ಮ ರಾಜ್ಯದ ಎಲ್ಲ ರಾಜ್ಯ ಜಿಲ್ಲೆಗಳನ್ನ ಕೂಡ ಪ್ರವೇಶ ಮಾಡುತ್ತೆ. ಅದು ಅಕ್ಟೋಬರ್ 2 ತನಕ ಇರುತ್ತೆ. ಇಲ್ಲಿ ಮಳೆ ಜೂನ್ 1 ನಮ್ಗೆ ಮುಂಗಾರು ಪ್ರಾರಂಭ ಆದ್ರೂ ಕೂಡ ನಮ್ಗೆ ಬಿತ್ತನೆಗೆ ಬೇಕಾಗ್ತಕ್ಕಂಥ ಮಳೆಯ ಪ್ರಮಾಣ ಆ 2-3 ಸಿಗೋದಿಲ್ಲ. ಅಂದ್ರೆ ನಾವು 1980 ಹಿಂದಕ್ಕೆ ನಾವೇನು ಬಿತ್ತನೆಯನ್ನ ಕ್ರಮವಾಗಿ ಮಾನ್ಸೂನ್ ಬಂದ ತಕ್ಷಣ ಅಂದ್ರೆ ಜೂನ್ 1-2 ಬಿತ್ತನೆ ಮಾಡ್ತಾ ಇದ್ವಿ, ಆದ್ರೆ ಆ ಮಳೆ 1990 ನಂತರ ಕಂಡು ಬರ್ತಾ ಇಲ್ಲ. ಅಂದ್ರೆ ನಮಗೆ ಅದು ಬಿತ್ತನೆಗೆ ಅನುಕೂಲವಾಗುವಂತ ಮಳೆ ಕೇವಲ ಜುಲೈ 2 ಪ್ರಾರಂಭ ಆಗ್ತಾ ಇರೋದು ನಮ್ಗೆ ಕಂಡು ಬಂದಿದೆ. ಅಂದ್ರೆ ನಮಗೆ ಬಿತ್ತನೆಯ ದಿನಾಂಕನೇ ಸುಮಾರು 30-45 ಮುಂದಕ್ಕೆ ಹೋಯ್ತು. ಇದರ ಪರಿಣಾಮವಾಗಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಹಿಂದಿನ ರೈತ ಕುಟುಂಬ ಜನರು ಜೂನ್ 1 ದೀರ್ಘಾವಧಿ ತಳಿಗಳನ್ನ ಹಾಕಿ ನವೆಂಬರ್ 1 120-140 ದೀರ್ಘಾವಧಿ ತಳಿಯನ್ನ ಹಾಕಿ ಅದರಿಂದ ಹೆಚ್ಚು ಉತ್ಪನ್ನವನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ದೀರ್ಘಾವಧಿ ತಳಿಯನ್ನ ಜೂನ್ ನಲ್ಲಿ ಹಾಕಕ್ ಬರಲ್ಲ, ಜುಲೈ 15 ನಂತರನೇ ಹಾಕ್ಬೇಕಾಗುತ್ತೆ. ಆವಾಗ ನಾವು ದೀರ್ಘಾವಧಿ ತಳಿಯ ಬದಲು ಅಲ್ಪಾವಧಿ ಅಥವಾ ಮಧ್ಯಮಾವಧಿ ತಳಿಯನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ನಾವು ಅಲ್ಪಾವಧಿ ಅಥವಾ ಮಧ್ಯಮಾವಧಿ ತಳಿಯನ್ನು ನಾವು ಆರಿಸಿಕೊಂಡು ಜುಲೈ 2 ನಂತರ ಬಿತ್ತನೆ ಮಾಡ್ತೀವೋ ಅದು ನಮ್ಗೆ ನವೆಂಬರ್ ಕೊನೆ ಅಥವಾ ಡಿಸೆಂಬರ್ 15 ತನಕ ನಾವು ಈ ನೈರುತ್ಯ ಮಾರುತದಿಂದ ಬೆಳೆಯುವ ಬೆಳೆಗಳು ಬರ್ತವೆ. ಅಂದ್ರೆ ಅಲ್ಲಿ ಬೆಳೆಯ ಇಳುವರಿ ಕುಂಠಿತ ಆಗುತ್ತೆ, ಕಡಿಮೆ ಆಗುತ್ತೆ. ದೀರ್ಘಾವಧಿ ತಳಿಯಿಂದ ಮಧ್ಯಮಾವಧಿ ಅಥವಾ ಅಲ್ಪಾವಧಿ ತಳಿಗೆ ಹೋಗೋದ್ರಿಂದ ಅಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಹೀಗಾಗಿ ರೈತರಿಗೆ ಒಂದು ಸಮಸ್ಯೆ ಆಯ್ತು. ಇನ್ನೊಂದು, ನಮ್ಗೆ ಒಟ್ಟಾರೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಆದರೆ ಈ ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ನೈರುತ್ಯ ಮಾರುತ ಅಥವಾ ಮುಂಗಾರಿನಲ್ಲಿ ನಮ್ಮ ಎಲ್ಲಾ ಪ್ರದೇಶಗಳಲ್ಲೂ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮುಂಗಾರಿನಲ್ಲಿ ನಮ್ಗೆ ಏನು ಹಿಂದೆ ಸುಮಾರು 880 ತನಕ ಸರಾಸರಿ ಇತ್ತು, ಆ 880 ಕಡಿಮೆ ಬರ್ತಾ ಇದೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಅದು ಕಡಿಮೆ ಆಗಿದೆ, ಸುಮಾರು 840 ಅಥವಾ 825 ಆ ರೀತಿ ಮಳೆ ಬರ್ತಾ ಇದೆ. ಅಂದ್ರೆ ವಾರ್ಷಿಕ ಮಳೆ ಸರಾಸರಿ ಜಾಸ್ತಿ ಆದ್ರೂ ಕೂಡ ನಮ್ಗೆ ಮುಂಗಾರು ಮಾಸದಲ್ಲಿ ಬರ್ತಕ್ಕಂಥ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದ್ರೆ ಅದರಿಂದಲೇ ನಮಗೆ ಗೊತ್ತಾಗುತ್ತೆ ಆ ಅವಧಿಯಲ್ಲಿ ಸಿಗುವಂತ ಮಳೆ ಕಡಿಮೆ ಇದೆ. ಹಾಗಾಗಿ ದೀರ್ಘಾವಧಿ ತಳಿಯನ್ನು ನಾವು ಆರಿಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾವು ಅಲ್ಪಾವಧಿ ಅಥವಾ ಮಧ್ಯಮಾವಧಿ ತಳಿಯನ್ನು ಆರಿಸ್ಕೊಂಡು ನಿತ್ಯ ಮಾಡಬೇಕಾಗುತ್ತೆ. ಜೂನ್ ನಿಂದ ಅಕ್ಟೋಬರ್ ವರೆಗೆ ಬರ್ತಕ್ಕಂತ ಈ ಮುಂಗಾರು ಮಾಸದ ಮಳೆಯ ಪ್ರಮಾಣ ಕಡಿಮೆ ಆಗಿ ವಾರ್ಷಿಕ ಮಳೆ ಜಾಸ್ತಿ ಆಗಿದೆ. ಅದು ಎಲ್ಲಿ ಬರ್ತಾ ಇದೆ ಅಪ್ಪ ಅಂದ್ರೆ ನಾವು ಯೋಚನೆ ಮಾಡಿದಾಗ ಈ ಮುಂಗಾರು ಮಾಸದಲ್ಲಿ ಕಡಿಮೆಯಾದಂತ ಮಳೆಯ ಪ್ರಮಾಣ ನಮ್ಗೆ ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಬರುತ್ತೆ, ಮತ್ತೆ ಹಿಂಗಾರು ಅಕ್ಟೋಬರ್ 2-3 ಬರುತ್ತಲ್ಲ ಆ ಹಿಂಗಾರು ಮಳೆಗೆ ಹಂಚಿಕೆ. ಅಂದ್ರೆ ಅಲ್ಪ ಪ್ರಮಾಣದ ನೈರುತ್ಯ ಮಾಸದ ಮಳೆ ಬೇಸಿಗೆ ಕಾಲಕ್ಕೂ ಹಾಗೂ ಹಿಂಗಾರು ಮಳೆಗೆ ಹಂಚಿಕೆಯಾಗಿದೆ. ಅಂದ್ರೆ ನಾವು ಮೊದಲು ಹಿಂದಿನ ವರ್ಷಗಳಲ್ಲಿ ನಮ್ಗೆ ಬೇಸಿಗೆ ಮಳೆ ಕಡಿಮೆ ಬರ್ತಾ ಇತ್ತು, ಈಗ ಜಾಸ್ತಿ ಬರ್ತಾ ಇದೆ. ಇದನ್ನ ನಾವು ತಿಳ್ಕೊಂಡು ಈ ಬೇಸಿಗೆ ಕಾಲದಲ್ಲಿ ಕೆಲವು ಅಂದ್ರೆ ಅಲ್ಲಿ ಸುಮಾರು ಅಲ್ಲಿಗೂ ಕೂಡ ನಮ್ಗೆ 90 ಬೆಳೆಯುವ ಅವಧಿ ಸಿಗುತ್ತೆ. ಮಾರ್ಚ್ ಏಪ್ರಿಲ್ ಮೇ ಜೂನ್ ಕೊನೆ ತನಕ ನಮ್ಗೆ ಸುಮಾರು ಅಲ್ಲೂ ಕೂಡ 100-110 ಬೆಳೆಯುವ ಅವಧಿ ಸಿಗುತ್ತೆ. ನಮಗೆ ಮಾರ್ಚ್ 1-2 ಬೇಸಿಗೆ ಮಳೆ ಬಂದಂತ ಪಕ್ಷದಲ್ಲಿ ಅಲ್ಲಿ ನಾವು ಅಲ್ಪಾವಧಿ ತಳಿಗಳನ್ನ ಬಿತ್ತನೆ ಮಾಡಿ ನಾವು ಮಾರ್ಚ್ ಏಪ್ರಿಲ್ ಮೇಲೂ ಕೂಡ ಒಂದು ಬೆಳೆಯನ್ನು ಪಡ್ಕೋಬಹುದು. ಸೊ ನಾವು ಕೃಷಿಕರಿಗೆ ನಮ್ಮ ಸರ್ಕಾರದ ಮೂಲಕ ನಾವೇನು ಹೇಳ್ತೀವಿ ಅಂತಂದ್ರೆ ಕೃಷಿಕರು ಕೂಡ ಹಿಂದೆ ಕೇವಲ ಮೇವಿನ ಬೆಳೆಗಳನ್ನು ಮಾತ್ರ ಈ ಬೇಸಿಗೆ ಮಳೆಯಲ್ಲಿ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬೀಳುವಂತಹ ಬೇಸಿಗೆ ಮಳೆಯನ್ನು ಕೂಡ ಉಪಯೋಗಿಸಿಕೊಂಡು ಅಲ್ಪಾವಧಿ ಬೆಳೆಗಳನ್ನ ಅಲ್ಲಿ ಕೆಲವು ದ್ವಿದಳ ಧಾನ್ಯಗಳನ್ನ ಹೆಸರು ಕಾಳಾಗ್ಬಹುದು, ಅಲಸಂದೆ ಆಗ್ಬಹುದು, ಉದ್ದಿನ ಕಾಳಾಗ್ಬಹುದು, ಎಳ್ಳು ಆಗ್ಬಹುದು, ಸೆಣಬು, ಈ ತರದ ಕಾಳಗಳನ್ನ ನಾವು ತಿಳಿದು ಅಲ್ಲಿ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಕೂಡ ಅನುಕೂಲ ಆಗುತ್ತೆ. ಅದೇ ರೀತಿ ಮುಂಗಾರಿನ ಮಳೆಯ ಪ್ರಮಾಣ ಹಿಂಗಾರುಗಳು ಸ್ವಲ್ಪ ಹಂಚಿಕೆ ಆಗಿದ್ದರಿಂದ ಹಿಂಗಾರಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಕ್ಟೋಬರ್ನಲ್ಲಿ ಕಟಾವು ಆದಂತ ಮುಂಗಾರು ಬೆಳೆಗಳನ್ನ ಅಲ್ಲೂ ಕೂಡ ಜೋಳ ಆಗ್ಬೋದು, ಗೋಧಿ ಆಗ್ಬೋದು, ಕಡಲೆ ಆಗ್ಬೋದು, ಸಂದೆ ಆಗ್ಬೋದು, ಉದ್ದಿನಕಾಳು ಆಗ್ಬೋದು, ಈ ತರ ಎಣ್ಣೆಕಾಳು ಕೆಲವು ಬರ್ತದೆ. ಇವೆಲ್ಲೂ ಕೂಡ ನಾವು ನವೆಂಬರ್ ಅಥವಾ ಅಕ್ಟೋಬರ್ ಕೊನೆ ವಾರದಲ್ಲಿ ಬಿತ್ತನೆ ಮಾಡಿದಂತ ಪಕ್ಷದಲ್ಲಿ ಅವಾಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ನಾಲ್ಕು ತಿಂಗಳ ತನಕ ಇವು ಬೆಳೆಯುವಂತ ಒಂದು ಪರಿಸ್ಥಿತಿ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿನ ಇರುವಂತಹ ಸ್ಥಳದಲ್ಲಿ ಅಲ್ಲಿ ಹೆಚ್ಚು ನೀರನ್ನು ಹಿಡ್ಕೊಳ್ತಕ್ಕಂಥ ಶಕ್ತಿ ಇರೋದ್ರಿಂದ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಹಿಂಗಾರು ಮಳೆಯಲ್ಲಿ ಬಿದ್ದಂತ ಮಳೆಯನ್ನ ನೀರನ್ನು ಉಪಯೋಗಿಸಿಕೊಂಡು ಈ ಬೆಳೆಯನ್ನ ಬೆಳೆದಂತ ಪಕ್ಷದಲ್ಲಿ ನಮ್ಗೆ ಫೆಬ್ರವರಿ 15ರ ತನಕ ಕೂಡ ಆ ಬೆಳೆಗಳು ಬೆಳೆಯುವುದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನಾವು ಹಿಂಗಾರಿನಲ್ಲೂ ಕೂಡ ಈ ಬೆಳೆ ರೀತಿ ಕೆಲವು ಬೆಳೆಗಳನ್ನ ಅಂದ್ರೆ ಅಲ್ಪಾವಧಿ ಬೆಳೆಗಳನ್ನ ಅಥವಾ ಮಧ್ಯಮಾವಧಿ ಬೆಳೆಗಳನ್ನ ಅಥವಾ ಕೆಲವು ಎಣ್ಣೆಕಾಳು ಬೆಳೆಗಳನ್ನ ಅಥವಾ ದ್ವಿದಳ ಧಾನ್ಯಗಳನ್ನ ಅಲ್ಲೂ ಕೂಡ ಬೆಳ್ಕೋಬಹುದು. ಅಂದ್ರೆ ಕೇವಲ ಮುಂಗಾರು ಮಾರುತಕ್ಕಷ್ಟೇ ನಾವು ಬೆಳೆಯ ಪದ್ಧತಿಯನ್ನ ಸೀಮಿತಗೊಳಿಸದೆ ಬೇಸಿಗೆ ಕಾಲ ಮತ್ತು ಹಿಂಗಾರು ಇವೆರಡರಲ್ಲೂ ಕೂಡ ಬೆಳೆಯನ್ನ ಬಿತ್ತಿ ಕೃಷಿಯ ಉತ್ಪನ್ನಗಳನ್ನ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈ ವರ್ಷ ನಮ್ಗೆ ಮುಂಗಾರು ಈ ವರ್ಷ ನಮ್ಗೆ ಅಕ್ಟೋಬರ್ 23-24 ತನಕ ಮುಂಗಾರು ವಿತರಣೆ ಆಗ್ಲಿಲ್ಲ ಅನ್ಕೋಲಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಮ್ಗೆ ನಮ್ಮ ನೈಋತ್ಯ ಮಾರುತ ನಮ್ಮ ಭಾರತ ಖಂಡಕ್ಕೆ ಬರಬೇಕಾದ್ರೆ ಇಲ್ಲಿ ನಮ್ಗೆ ಬೇಸಿಗೆ ಇರುತ್ತೆ ಅಂತ ಉಷ್ಣತಾಂಶ ಜಾಸ್ತಿ ಇರುತ್ತೆ. ಯಾವಾಗ ಉಷ್ಣತಾಂಶ ಜಾಸ್ತಿ ಇರುತ್ತೆ ಅಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ವಾತಾವರಣದ ಉಷ್ಣತಾಂಶ ಕಡಿಮೆ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಸೌತ್ ಪೋಲ್ ನಲ್ಲಿ ಸೌತ್ ಹೆಮಿಸ್ಫಿಯರ್ ಅಲ್ಲಿ ಮತ್ತೆ ದಕ್ಷಿಣ ಗೋಳಾರ್ಧದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ವಾತಾವರಣದ ಒತ್ತಡ ನಮ್ದು ಉತ್ತರ ಗೋಳಾರ್ಧದಲ್ಲಿ ವಾತಾವರಣ ಒತ್ತಡ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಗೆ ಈ ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನಲ್ಲಿ ಹಿಂದೂ ಮಹಾಸಾಗರದಿಂದ ಅರಬ್ಬಿ ಸಮುದ್ರದ ಮೂಲಕ ನಮ್ಮ ಭಾರತ ಖಂಡವನ್ನ ಪ್ರವೇಶ ಮಾಡುತ್ತೆ. ಆದ್ರೆ ಈ ಹಿಂಗಾರಿನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಉತ್ತರ ಗೋಳಾರ್ಧದಲ್ಲಿ ಉಷ್ಣತಾಂಶ ಕಡಿಮೆ ಅಂತ ಹೋಗುತ್ತೆ, ದಕ್ಷಿಣ ಗೋಳಾರ್ಧದಲ್ಲಿ ಉಷ್ಣತಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಪ್ರಕ್ರಿಯೆ ರಿವರ್ಸ್ ಆಗುತ್ತೆ. ಈ ವರ್ಷ ಏನಾಯ್ತು ಅಂದ್ರೆ ಇದು ಸಾಮಾನ್ಯವಾಗಿ ನಿಖರವಾಗಿ ಅಕ್ಟೋಬರ್ 1 ಅಥವಾ 2ನೇ ವಾರದಲ್ಲಿ ಈ ಬದಲಾವಣೆಯ ಪ್ರಕ್ರಿಯೆ ಮುಗಿಬೇಕು. ಅಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಉಷ್ಣತಾಂಶ ಜಾಸ್ತಿ ಆಗ್ಬೇಕು, ಉತ್ತರ ಗೋಳಾರ್ಧದಲ್ಲಿ ಉಷ್ಣತಾಂಶ ಕಡಿಮೆ ಆಗ್ಬೇಕು. ಆದ್ರೆ ಉತ್ತರ ಗೋಳಾರ್ಧದಲ್ಲಿ ಅಥವಾ ನಮ್ಮ ಭಾರತ ಖಂಡದಲ್ಲಿ ಉಷ್ಣತಾಂಶದ ಏರಿಕೆ ಆಗಿತ್ತಲ್ಲ ಅದು ಇಳಿಕೆ ಆಗ್ಬೇಕು, ಅಂದ್ರೆ ಚಳಿಗಾಲ ಪ್ರಾರಂಭ ಆಗ್ಬೇಕು. ಆ ಚಳಿಗಾಲ ಪ್ರಾರಂಭ ಆಗ್ಬೇಕು ಅಂದ್ರೆ ಉಷ್ಣತಾಂಶದ ಇಳಿಕೆ ಬೇಗನೆ ಆಗ್ಬೇಕಾಗುತ್ತೆ. ಆದ್ರೆ ಇವತ್ತು ಏನಾಯ್ತಂದ್ರೆ ಆ ಉಷ್ಣತಾಂಶ ಇಳಿಕೆ ಮಂದಗತಿಯಲ್ಲಿ ಆಯ್ತು. ಅದೇ ದಕ್ಷಿಣ ಗೋಳಾರ್ಧದಲ್ಲಿ ಉಷ್ಣತಾಂಶ ಏರಿಕೆ ಅಲ್ಲೂ ಕೂಡ ನಿಧಾನವಾಗಿ ಮಂದಗತಿಯಲ್ಲಾಯ್ತು. ಹಾಗಾಗಿ ಈ ಮುಂಗಾರು ಮಾರುತಗಳು ಹಿಂದಕ್ಕೆ ತಗೊಳ್ಳೋದು 2ನೇ ವಾರದಿಂದ ಮುಂದೂಡ್ತು. ಈ ಸಂದರ್ಭದಲ್ಲಿ ಏನಾಯ್ತು, ನಮಗೆ ಮುಂಗಾರು ಮಾರುತದ ಮೋಡಗಳು ಅರಬ್ಬಿ ಸಮುದ್ರದಿಂದ ಬಂದಂತ ಮೋಡಗಳು ದಕ್ಷಿಣ ಭಾರತದ 3-4 ರಾಜ್ಯಗಳಲ್ಲಿ ಅದರಲ್ಲೂ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಹೆಚ್ಚು ಈ ಮೋಡಗಳು ಕಾನ್ಸಂಟ್ರೇಟ್ ಆದವು. ಯಾವ ಮುಂಗಾರು ಮಾರುತದ ಮಳೆಗಳು ಅರಬ್ಬಿ ಸಮುದ್ರದ ಕಡೆಯಿಂದ ಬರ್ತಕ್ಕಂಥದ್ದು. ಆದ್ರೆ ವಾತಾವರಣದ ಉಷ್ಣತಾಂಶದ ಇಳಿಕೆಯಿಂದ ದಕ್ಷಿಣ ಭಾರತದಲ್ಲಿ ಆ ಮೋಡಗಳು ಕೂಡ ಹಿಂದಡೆಯಿಂದ ಅಂದ್ರೆ ನಮ್ಮ ಈಶಾನ್ಯ ದಿಕ್ಕಿನಿಂದ ಬರಕ್ಕೆ ಶುರುವಾಯಿತು. ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಬರ್ತಕ್ಕಂತ ಹಿಂಗಾರು ಮಾರುತಗಳು ಅಲ್ಲಿ ನಮ್ಮ ಕಲ್ಕಟ್ಟಾ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಿಂದ ಬರ್ತಕ್ಕಂಥ ಮಳೆಗಳ ಮೋಡಗಳು ಕೂಡ ರಾಜ್ಯದ ಕಡೆ ಬಂದು ಮತ್ತೆ ಇಲ್ಲಿ ಅರಬ್ಬಿ ಸಮುದ್ರದ ಕಡೆಯಿಂದ ಕೂಡ ಮೇಲ್ಗಡೆ ಅಂದ್ರೆ ಎರಡೂ ಕಡೆಯಿಂದ ಇಲ್ಲಿ ವಾತಾವರಣದಲ್ಲಿ ಮೋಡಗಳ ಒತ್ತಡ ಜಾಸ್ತಿ ಆಯ್ತು. ಅಂದ್ರೆ ಈಗ ಪೂರ್ಣ ಪ್ರಮಾಣದಲ್ಲಿ ಹಿಂತೆಗೆತ ಆಗ್ಲಿಲ್ಲ, ನಮ್ಗೆ ಮುಂಗಾರು ಮಾತ್ರ ಹಿಂತೆಗೆತ ಆಗ್ಲಿಲ್ಲ, ಪ್ರಕ್ರಿಯೆ ನಿಧಾನಗತಿಯಲ್ಲಾಯ್ತು. ಅಂದ್ರೆ ಆ ಉಷ್ಣತಾಂಶದ ಏರುಪೇರು ಬೇಗ ಆಗ್ಲಿಲ್ಲ, ಅಂದ್ರೆ ವಾತಾವರಣದ ಒತ್ತಡ ಕಡಿಮೆ ಆಗ್ಲಿಲ್ಲ. ಇಲ್ಲಿ ಸೌತ್ ಸರ್ನ್ ಹೆಮಿಸ್ಫಿಯರ್ಲಿ ಕಡಿಮೆ ಆಗ್ಲಿಲ್ಲ, ಉತ್ತರ ಭಾರತದ ಕೂಡ ವಾತಾವರಣ ಒತ್ತಡ ಬೇಗ ಹೆಚ್ಚಾಗ್ಲಿಲ್ಲ. ಇವೆರಡು ಪ್ರಕ್ರಿಯೆಯಿಂದ ಬಹುದೀರ್ಘಕಾಲ ಸುಮಾರು 3-4 ವಾರಗಳ ಕಾಲ ಈ ಮೋಡಗಳ ಸಾಂದ್ರತೆ ನಮ್ಮ ರಾಜ್ಯದ ಬಹು ಪ್ರದೇಶಗಳಲ್ಲಿ ಯಾವ ಈ ಮೋಡಗಳ ಸಾಂದ್ರತೆ ಹೆಚ್ಚಿತ್ತು ಅವಾಗ ನಮ್ಗೆ ಅಕ್ಟೋಬರ್ 3ನೇ ವಾರದಿಂದ ಸತತವಾಗಿ ಹೆಚ್ಚು ಮಳೆ ಬೀಳುವಂತ ಪರಿಸ್ಥಿತಿ ಬಂತು. 25 ಅದು 26ನೇ ತಾರೀಕು ಅಕ್ಟೋಬರ್ 26ನೇ ತಾರೀಕು ನಮ್ಗೆ ಈ ಮುಂಗಾರು ಪೂರ್ಣ ಪ್ರಮಾಣದಲ್ಲಿ ಹಿಂತೆಗೀತು. ಅವಾಗ ನಮ್ಗೆ ಅರಬ್ಬಿ ಸಮುದ್ರದ ಕಡೆಯಿಂದ ದಕ್ಷಿಣ ಗೋಳಾರ್ದ ಕಡೆ ಗಾಳಿ ಶುರುವಾಯಿತು. ಜೊತೆಗೆ ನಮ್ಗೆ ಹಿಂಗಾರು ಅಕ್ಟೋಬರ್ 26ರಿಂದ ನಮ್ಗೆ ಬಂಗಾಳ ಕೊಲ್ಲಿ ಕಡೆಯಿಂದ ಹಿಂಗಾರು ಮಳೆ ಪ್ರಾರಂಭ ಆಯ್ತು ಮೋಡಗಳು. ಈಗ ಸತತವಾಗಿ ಬಹುಶಃ ನಿನ್ನೆ ಮೊನ್ನೆ ತನಕ ನೋಡಿದಾಗ ಸತತವಾಗಿ ನಮ್ಮ ದಕ್ಷಿಣ ಏಷ್ಯಾ ಪ್ರದೇಶದಿಂದ ಈ ಬಂಗಾಳ ಕೊಲ್ಲಿ ಮೂಲಕ ನಮ್ಮ ರಾಷ್ಟ್ರದ ಪೂರ್ವ ಕರಾವಳಿ ಮೂಲಕ ಈ ತಮಿಳುನಾಡು ಕರ್ನಾಟಕ ಆಂಧ್ರವನ್ನ ಹೆಚ್ಚು ಹೆಚ್ಚು ಪ್ರವೇಶ ಮಾಡುತ್ತೆ. ಅಂದ್ರೆ ನಮ್ಗೆ ನಿಖರವಾಗಿ ಹಿಂಗಾರು ಮಾರುತ ಬರ್ತಕ್ಕಂಥದ್ದೇ ಈ ಪ್ರದೇಶಗಳಲ್ಲಿ. ಆದ್ರೆ ಈ ವರ್ಷ ಮೋಡಗಳ ಸಾಂದ್ರತೆ ಹೆಚ್ಚು ಒಂದೇ ಸಮನ್ನೆ ಒಂದೇ ರೀತಿಯಲ್ಲಿ ಬಂದು ನಮ್ಮ ಈ ರಾಜ್ಯ ನಮ್ಮ ರಾಜ್ಯದ ಈ ಕರ್ನಾಟಕ ಮತ್ತು ನಾಡು ಕರ್ನಾಟಕ ಎರಡು ಕೂಡ ಹೆಚ್ಚು ಕಾನ್ಸಂಟ್ರೇಟ್ ಆಗಿದ್ರಿಂದ ಇಲ್ಲಿ ನಮ್ಗೆ ಜಾಸ್ತಿ ಮಳೆ ಬಂತು. ಇದರ ಜೊತೆಗೆ ನಮ್ಗೆ ಪದೇ ಪದೇ ಈ ವರ್ಷ 4-5 ಚಂಡಮಾರುತಗಳು ಬಂದಿವೆ. ಸಾಮಾನ್ಯವಾಗಿ ಇದು ಚಂಡಮಾರುತ ಇನ್ನು ಮುಂದಿನ ದಿನಗಳಲ್ಲಿ ಜನವರಿ ಫೆಬ್ರವರಿ ತನಕ ಕೂಡ ಚಂಡಮಾರುತ ಬರುವಂತಹ ಸೂಚನೆಗಳಿದಾವೆ. ಅದು ಯಾವಾಗಲೂ ಇಲ್ಲಿ ತನಕ ಸುಮಾರು 3-4 ಚಂಡಮಾರುತಗಳು ಬಂದ ಸಮಯ ಬಂದಿದ್ರಿಂದ ಅದು ಕೂಡ ಈ ನಮ್ಮ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಅಕ್ಟೋಬರ್ 2ನೇ 3ನೇ ವಾರದಿಂದ ನವೆಂಬರ್ ಕೊನೆ ತನಕ ಆಗೋದಕ್ಕೆ ಕಾರಣವಾಯಿತು. ವರ್ಷ ಕೆಲವು ಪ್ರದೇಶಗಳಲ್ಲಿ ಹೆಚ್ಚು ದುಷ್ಪರಿಣಾಮವನ್ನ ಕೆಟ್ಟ ಪರಿಣಾಮವನ್ನು ಕೂಡ ಈ ಮಳೆ ಮಾಡಿದೆ. ಆದ್ರೂ ಕೂಡ ಈ ಬಿದ್ದಂತ ಮಳೆ ನಮ್ಮ ಅಂತರ್ಜಲ ಮಟ್ಟವನ್ನ ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗಿದೆ. ಇದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಈ ಭೂಮಿಯಲ್ಲಿ ಇರ್ತಕ್ಕಂತ ಜಲ ಹೆಚ್ಚಾಗುತ್ತ ಜಲಮಟ್ಟದ ನೀರನ್ನು ಉಪಯೋಗಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ಒಂದು ವೇಳೆ ನಮ್ಗೆ ಮುಂದಿನ ವರ್ಷ ಬರ ಪರಿಸ್ಥಿತಿ ಬೆದರಾದಂತ ಸಂದರ್ಭದಲ್ಲಿ ಆ ನೀರನ್ನ ಅಂತರ್ಜಲದ ನೀರನ್ನ ಉಪಯೋಗಿಸಿಕೊಂಡು ನಾವು ಮುಂದಿನ ಬೇಸಿಗೆಯಲ್ಲಾಗ್ಲಿ ಅಥವಾ ನೈರುತ್ಯ ಮಾಸದಲ್ಲಿ ಒಳ್ಳೆ ಬೆಳೆಯನ್ನು ಪಡ್ಕೊಳ್ಳೋಕೆ ಇದು ಅನುಕೂಲ ಆಗುತ್ತೆ. ಆತ್ಮೀಯರೇ, ಡಾಕ್ಟರ್ ರಾಜೇಗೌಡ ಅವರು ಹೇಳಿದ್ದನ್ನ ತಾವು ಕೇಳಿದ್ರಿ. ಅವರು ಹೇಳಿದ್ದು ಇನ್ನೂ ಬಾಕಿ ಅದ. ಈಗ ಇಲ್ಲಿ ತನಕ ಹೇಳಿದ್ದು ಒಂದು ಭಾಗ, ಆದ್ರೆ ಉಳಿದದ್ದನ್ನ ನಾವು ಮುಂದಿನ ವಾರ ತಮಗ ಕೇಳಿಸ್ತಾ ಇದ್ದೀವಿ. ಜರೂರು ಕೇಳಬೇಕು, ಯಾಕಂತಂದ್ರ ಈಗೇನು ನಮಗೆ ಸವಾಲು ಎದುರಾಗ್ತದ, ಅದು ಬಹುತೇಕ ವಾತಾವರಣದಿಂದ ಆಗುವಂತಹ ಒಂದು ಸವಾಲು ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ನಮ್ಮ ರೈತರು ಎಷ್ಟು ತಯಾರಿ ಮಾಡಿದ್ರು ಕೂಡ ಕಡಿಮೆ ಅಂತ ಹೇಳಿ ಹೇಳ್ಬೋದು. ಅದರಿಂದ ಹವಾಮಾನದ ಏನು ಸೂಕ್ಷ್ಮತೆಗಳದಾವ ಅವುಗಳನ್ನ ನಾವು ಬಹಳಷ್ಟು ಜಾಣ್ಮೆಯಿಂದ ಅರಿತುಕೊಳ್ಬೇಕಾಗ್ತದೆ. ಅದಕ್ಕಾಗಿ ಹೆಜ್ಜೆ ಹೆಜ್ಜೆಗೂ ನಾವು ಪ್ಲಾನ್ ಮಾಡಬೇಕಾಗ್ತದೆ. ಅದಕ್ಕೆ ನಿಮ್ಮನ್ನ ತಯಾರು ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ತನಕ ಏನು ತಾವು ಬಹಳಷ್ಟು ಬದಲಾವಣೆ ಆಗಿದ್ದೀರಿ, ಇಲ್ಲಿ ತನಕ ತಮ್ಮ ಕೃಷಿಯನ್ನು ಪ್ಲಾನ್ ಮಾಡ್ತಾ ಇದ್ದೀರಿ, ನುಕ್ಸಾನ್ ಕಡಿಮೆ ಮಾಡಿಕೊಂಡಿದ್ದೀರಿ. ಆದರೂ ಕೂಡ ಈ ಮಳೆ ಗಾಳಿ ಇವುಗಳಿಂದ ಸಾಕಷ್ಟು ತೊಂದರೆ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಇದ್ದೇ ಅದ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ತಯಾರು ಆಗೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ December 8ರಿಂದ ಬರುವ ಮಂಗಳವಾರ December 14ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ಬುಧವಾರ 8ನೇ ತಾರೀಕು ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ 9, 10, 11 ಈ ಮೂರು ದಿವಸಗಳು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರ್ತದೆ. ಆ ನಂತರ ಮುಂದಿನ ಮೂರು ದಿವಸಗಳು ರವಿವಾರ, ಸೋಮವಾರ, ಮಂಗಳವಾರ 12, 13, 14 ಈ ಮೂರು ದಿವಸ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗ್ಯದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ವಾರದೊಳಗ ಬಿಸಿಲು ನಾವು ನೋಡಬಹುದು, ಅದರ ಜೊತೆಗೆ ಮೋಡಗಳ ಆಟವನ್ನ ನೋಡಬಹುದು, ಮೋಡ ಮುಸುಕಿದ ವಾತಾವರಣವನ್ನ ನೋಡಬಹುದು, ಆಮೇಲೆ ಹಗುರವಾಗಿ ಮಳೆಯಾಗುವಂತದನ್ನ ಕೂಡ ನಾವು ನೋಡಬಹುದಾಗ್ಯದ. ಈ ಎಲ್ಲ ಸನ್ನಿವೇಶಗಳನ್ನ ನಾವು ಈ ವಾರದ ಅವಧಿಯೊಳಗ ಕಾಣಬಹುದು. ಇದು ಸ್ಥೂಲವಾಗಿ ಒಂದು ಚಿತ್ರ ಆಯಿತು. ಇನ್ನ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡಾ 10ರಷ್ಟು. ಗುರುವಾರ 9ನೇ ತಾರೀಕು ಶೇಕಡಾ 50, ಶುಕ್ರವಾರ ಹತ್ತನೇ ತಾರೀಕು 65, ಶನಿವಾರ 11ನೇ ತಾರೀಕು 45, ರವಿವಾರ 12ನೇ ತಾರೀಕು 35, ಸೋಮವಾರ 13ನೇ ತಾರೀಕು ಶೇಕಡ 25ರಷ್ಟು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಕಲಬುರಗಿ ಜಿಲ್ಲೆ ಒಳಗ ಬುಧವಾರ, ರವಿವಾರ, ಸೋಮವಾರ, ಮಂಗಳವಾರ ಈ ನಾಲ್ಕು ದಿವಸ ಒಣ ವಾತಾವರಣ ಇರಬಹುದಾಗಿದೆ. 9 ಮತ್ತು 10 ಈ ಎರಡು ದಿವಸ ಗುರುವಾರ ಶುಕ್ರವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇನ್ನ ಬೀದರ್ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10ರಷ್ಟು. ಗುರುವಾರ 9ನೇ ತಾರೀಕು 55, ಶುಕ್ರವಾರ 10ನೇ ತಾರೀಕು 70, ಶನಿವಾರ 11ನೇ ತಾರೀಕು 40, ರವಿವಾರ 12ನೇ ತಾರೀಕು 30 ಮತ್ತು ಸೋಮವಾರ 13ನೇ ತಾರೀಕು ಶೇಕಡ 25ರಷ್ಟು ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ರವಿವಾರ, ಸೋಮವಾರ, ಮಂಗಳವಾರ 12, 13, 14 ಈ ಮೂರು ದಿವಸ ಒಣ ವಾತಾವರಣ ಇರಬಹುದಾಗಿದೆ. ನಡುವಿನ ಮೂರು ದಿವಸಗಳು ಗುರುವಾರ, ಶುಕ್ರವಾರ, ಶನಿವಾರ 9, 10, 11 ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 9ನೇ ತಾರೀಕು 70, ಶುಕ್ರವಾರ 10ನೇ ತಾರೀಕು 60, ಶನಿವಾರ 11ನೇ ತಾರೀಕು 55, ರವಿವಾರ 12ನೇ ತಾರೀಕು 50, ಸೋಮವಾರ 13ನೇ ತಾರೀಕು 30 ಮತ್ತು ಮಂಗಳವಾರ 14ನೇ ತಾರೀಕು ಶೇಕಡ 20ರಷ್ಟು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ ಅಲ್ಲದೆ ಸೋಮವಾರ, ಮಂಗಳವಾರ ಈ ಮೂರು ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರದಿಂದ ರವಿವಾರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 9ನೇ ತಾರೀಕು 45, ಶುಕ್ರವಾರ 10ನೇ ತಾರೀಕು ಅಲ್ಲದೆ ಶನಿವಾರ 11ನೇ ತಾರೀಕು ಶೇಕಡ 75, ರವಿವಾರ 12ನೇ ತಾರೀಕು 40, ಸೋಮವಾರ 13ನೇ ತಾರೀಕು 35, ಮಂಗಳವಾರ 14ನೇ ತಾರೀಕು ಶೇಕಡ 15ರಷ್ಟು ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು, ಸೋಮವಾರ 13, ಮಂಗಳವಾರ 14 ಈ ಮೂರು ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 9ರಿಂದ ರವಿವಾರ 12ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 9, ಶನಿವಾರ 11, ರವಿವಾರ 12 ಈ ಮೂರು ದಿವಸ ಶೇಕಡ 55, ಶುಕ್ರವಾರ 10, ಸೋಮವಾರ 13 ಈ ಎರಡು ದಿವಸ ಶೇಕಡ 60, ಮಂಗಳವಾರ 14ನೇ ತಾರೀಕು ಶೇಕಡ 20ರಷ್ಟು ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 8, ಸೋಮವಾರ 13, ಮಂಗಳವಾರ 14 ಈ ಮೂರು ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 9ರಿಂದ ರವಿವಾರ 12ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 9ನೇ ತಾರೀಕು 70, ಶುಕ್ರವಾರ 10ನೇ ತಾರೀಕು 60, ಶನಿವಾರ 11ನೇ ತಾರೀಕು 55, ರವಿವಾರ 12ನೇ ತಾರೀಕು 30, ಸೋಮವಾರ 13ನೇ ತಾರೀಕು ಶೇಕಡ 20ರಷ್ಟು ಅನ್ನುವಂತಹ ಸೂಚನೆ ತಜ್ಞರು ನೀಡುತ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 8, ರವಿವಾರ 12ರಿಂದ ಮಂಗಳವಾರ 14ರ ತನಕ ಅಂದ್ರೆ ಈ ನಾಲ್ಕು ದಿವಸಗಳು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಮೂರು ದಿವಸಗಳು ಗುರುವಾರ 9, ಶುಕ್ರವಾರ 10 ಮತ್ತು ಶನಿವಾರ 11 ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10ರಷ್ಟು, ಗುರುವಾರ 9 ಅಲ್ಲದೆ ರವಿವಾರ 12 ಈ ಎರಡು ದಿವಸ 65, ಶುಕ್ರವಾರ 10, ಶನಿವಾರ 11 ಈ ಎರಡು ದಿವಸ 60, ಸೋಮವಾರ 13ನೇ ತಾರೀಕು 75 ಮತ್ತು ಮಂಗಳವಾರ 14ನೇ ತಾರೀಕು ಶೇಕಡ 30ರಷ್ಟು ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಸೋಮವಾರ 13 ಮತ್ತು ಮಂಗಳವಾರ 14 ಈ ಮೂರು ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 9ರಿಂದ ರವಿವಾರ 12ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10ರಷ್ಟು, ಗುರುವಾರ 9ನೇ ತಾರೀಕು 35, ಶುಕ್ರವಾರ 10ನೇ ತಾರೀಕು 70, ಶನಿವಾರ 11ನೇ ತಾರೀಕು 65, ರವಿವಾರ 12ನೇ ತಾರೀಕು 25, ಸೋಮವಾರ 13ನೇ ತಾರೀಕು 30ರಷ್ಟು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ರವಿವಾರ 12, ಸೋಮವಾರ 13, ಮಂಗಳವಾರ 14 ಈ ನಾಲ್ಕು ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಮೂರು ದಿವಸಗಳು ಗುರುವಾರ 9ರಿಂದ ಶನಿವಾರ 11ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 9ನೇ ತಾರೀಕು 25, ಶುಕ್ರವಾರ 10ನೇ ತಾರೀಕು 50, ಶನಿವಾರ 11ನೇ ತಾರೀಕು 40, ರವಿವಾರ 12ನೇ ತಾರೀಕು 15, ಸೋಮವಾರ 13ನೇ ತಾರೀಕು 20% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಅಲ್ಲದೆ ರವಿವಾರದಿಂದ ಮಂಗಳವಾರ ತನಕ ಈ 4 ದಿವಸಗಳು ಒಣ ವಾತಾವರಣ ಇರಬಹುದಾಗಿದೆ. ಉಳಿದ 3 ದಿವಸಗಳು ಗುರುವಾರ 9ರಿಂದ ಶನಿವಾರ 11ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 14ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 9ನೇ ತಾರೀಕು 60, ಶುಕ್ರವಾರ 10ನೇ ತಾರೀಕು 70, ಶನಿವಾರ 11ನೇ ತಾರೀಕು 40, ರವಿವಾರ 12ನೇ ತಾರೀಕು 30, ಸೋಮವಾರ 13ನೇ ತಾರೀಕು 25% ಅನ್ನುವಂತಹ ಸೂಚನೆ ಜಹೀರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ಅದ. ಜಹೀರಾಬಾದ್ ಒಳಗ ಬುಧವಾರ 8ನೇ ತಾರೀಕು ಅಲ್ಲದೆ ರವಿವಾರದಿಂದ ಮಂಗಳವಾರ ತನಕ 12ರಿಂದ 14ರ ತನಕ ಅಂದ್ರ ಈ 4 ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರ 9ರಿಂದ ಶನಿವಾರ 11ರ ತನಕ ಈ 3 ದಿವಸಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡಿದ್ವಿ. ಆತ್ಮೀಯರೆ, ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ದಿನಗಳಲ್ಲಿ ಅಂದ್ರ ಬರುವ ವಾರದೊಳಗ ಬಹುತೇಕ ಮಿಶ್ರ ವಾತಾವರಣ ಇರಬಹುದಾಗಿದೆ. ಬುಧವಾರ ಅಲ್ಲದೆ ರವಿವಾರದಿಂದ ಮಂಗಳವಾರ ತನಕ 4 ದಿವಸ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಗುರುವಾರದಿಂದ ಶನಿವಾರ ತನಕ ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಮಳೆಯ ಪ್ರಮಾಣ ಏನು ಅಂತ ದೊಡ್ಡದಿಲ್ಲ, ಹಗುರವಾಗಿ ಮಳೆ ಆಗಬಹುದು ಅಂತ ಹೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ ನಾವು ಈ ಸಮಯದೊಳಗ ನೋಡಬಹುದಾಗಿದೆ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮುಂಜಾನೆ 6:50 ಅಲ್ಲದೆ ಸಾಯಂಕಾಲ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ ಸೆಟ್ ಒಳಗ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕೇಳೋದ್ರ ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 531ನೇ ಸಂಚಿಕೆ ಮೂಡಿಬಂತು. ಈಗ ಸೋನವ್ವ ಭೋಜಪ್ಪ ಗೋಳ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. Thank you. ಬಡವರ ಜಾ